ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಕಬ್ಬಿನ ಬೆಳೆಯ ಬೇಸಾಯ ಹಾಗೂ ಕಳೆಯ ನಿರ್ವಹಣೆ ಈ ಕುರಿತಂತೆ ಹೊಳೆ ನರಸೀಪುರ ತಾಲೂಕು ಉಲಿವಾಲ ಗ್ರಾಮದ ಪ್ರಗತಿಪರ ಕೃಷಿಕ ಭಗವಾನ್ ಯೋಗ ನರಸಿಂಹ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಲ್ಲ, ಬನ್ನಿ ಇಂದು ಈ ಕುರಿತ ಮತ್ತಷ್ಟು ವಿಚಾರಗಳನ್ನ ಭಗವಾನ್ ಯೋಗ ನರಸಿಂಹ ಅವರಿಂದ ಕೇಳೋಣ. ಗಮನಿಸಿ, ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಕಬ್ಬಿನ ಬೇಸಾಯ ಹಾಗೂ ಕಳೆ ನಿರ್ವಹಣೆ ಈ ಕುರಿತ ಕಾರ್ಯಕ್ರಮದ ಮುಂದುವರಿದ ಭಾಗ ಈಗ ಪ್ರಸಾರವಾಗ್ತಿದೆ. ಬಹುತೇಕ ರೈತರು ಯಾಕೆ ಉಳುಮೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕಳೆಯನ್ನು ನಿರ್ವಹಣೆ ಮಾಡಬೇಕು, ನಿಯಂತ್ರಣ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದಂತಹ ಉದ್ದೇಶ. ಆ ಕಾರಣಕ್ಕಾಗಿ ತುಂಬಾ ಜನ ಉಳುಮೆ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ನೀವು ಕಬ್ಬಿನಲ್ಲಾಗ್ಬೋದು, ಶುಂಠಿಯಲ್ಲಾಗ್ಬೋದು, ಇತರೆ ಬೆಳೆಗಳಲ್ಲಾಗ್ಬೋದು, ಕಳೆ ನಿರ್ವಹಣೆಯನ್ನ ಹೇಗೆ ಮಾಡ್ತಾ ಇದ್ದೀರಾ? ಸರ್, ಕಳೆ ನಿರ್ವಹಣೆ ಬಗ್ಗೆ ನನಗೆ ಅತಿವಾದ ಒಂದು ಆಸಕ್ತಿ ಇದೆ. ಅದ್ರ ಬಗ್ಗೆ ಅಲ್ಪ ಸ್ವಲ್ಪ ವಿಚಾರಗಳನ್ನ ನಾನು ತಿಳ್ಕೊಂಡಿದ್ದೀನಿ. ಸರ್, ನನ್ನ ಪ್ರಕಾರ ಮತ್ತೆ ರಾಜ್ಯ ಪ್ರಶಸ್ತಿ ವಿಜೇತರು ನಾರಾಯಣ ರೆಡ್ಡಿ ಅವ್ರ ಪ್ರಕಾರನು ಯಾವುದು ಕಳೆ ಬೆಳೆಕ್ಕಿಂತ ದೊಡ್ಡದಾಗಿರುತ್ತೋ ಅದು ಮಾರಕ. ಬೆಳೆಗೆ ಬೆಳೆಕ್ಕಿಂತ ಚಿಕ್ಕದಾಗಿರೋದು ಕಳೆ ಪೂರಕ. ಕಳೆ ಭೂಮಿಯ ಫಲವತ್ತತೆಯ ಒಂದು ಕನ್ನಡಿ. ಎಷ್ಟು ಸಮೃದ್ಧವಾಗಿ ಕಳೆ ಬರುತ್ತೋ ಭೂಮಿ ಅಷ್ಟು ಸಮೃದ್ಧವಾಗಿದೆ ಅನ್ನೋದೊಂದು ಅರ್ಥ. ನಾನು ಯೋಚನೆ ಮಾಡಿದೆ, ಉಳುಮೆ ಏನಕ್ಕೆ ಮಾಡ್ತಾರೆ? ಉಳುಮೆ ಎರಡು ವಿಚಾರಕ್ಕೆ ಮಾಡ್ತಾರೆ. ಒಂದು ಕಳೆ ನಿರ್ವಹಣೆಗೆ, ಎರಡು ಭೂಮಿನ ಸಡಿಲ ಮಾಡಲಿಕ್ಕೆ. ಸಡಿಲ ಮಾಡಲಿಕ್ಕೆ ಮತ್ತೆ ಬೇರೆ ಹರಿಬೇಕಲ್ಲ, ಒಂದು ಹೊಸ ಬೇರು ಹುಟ್ಟಬೇಕು ಅಂದ್ರೆ ಬೇರೆ ಹರಿಬೇಕು. ಹಾಗಾಗಿ ನಾನು ತರಗ ಬಿಡೋದ್ರಿಂದ ಎರೆಹುಳುಗಳು ಇರೋದ್ರಿಂದ ಉಳುಮೆಯ ಅವಶ್ಯಕತೆ ಇಲ್ಲ. ಇನ್ನು ಕಳೆ, ನಮ್ಮ ಕಡೆ ಏನ್ ಮಾಡ್ತಾರೆ, ಕಬ್ಬಿಗೆ ಕಳೆನಾಶಕ ಹೊಡಿತಾರೆ. ಕಳೆನಾಶಕ ಭೂಮಿನೂ ಹಾಳು ಮಾಡುತ್ತೆ, ಪೈರುನು ಹಾಳು ಮಾಡುತ್ತೆ, ಮತ್ತೆ ಕಳೆನಾಶಕದ ಅಂಶ ಮುಖ್ಯ ಬೆಳೆಲಿ ತೊಂದರೆ ಮಾಡುತ್ತೆ. ಅದು ಅಂಶ ಯಾವಾಗ್ಲೂ ಇರುತ್ತೆ ಸರ್, ನಾವು ತಿನ್ನೋದು ಬೆನಿಫಿಷಿಯರಿ ಲೆವೆಲ್ ತನ್ಕೊಂಡು ಬರುತ್ತೆ. ನೀವು ಯಾವ್ದಾದ್ರು ತರಕಾರಿಗೆ ಅಥವಾ ಯಾವ್ದಾದ್ರು ಇದಕ್ಕೆ ಕಳೆ ಹೊಡೆದ್ರು ನಾವು ತಿನ್ನೋ ತರಕಾರಿಲೂ ಆ ಕಳೆನಾಶಕದ ಅಂಶ ಇರುತ್ತೆ. ಹಾಗಾಗಿ ಕಳೆನಾಶಕ ಕಬ್ಬಿನ ಇಳುವರಿನೂ ಕಡಿಮೆ ಮಾಡುತ್ತೆ. ನಾನು ಕಳೆನಾಶಕ ಹೊಡೆಯಲ್ಲ. ಕಳೆನಾಶಕ ಯಾಕೆ ಹೊಡೆಯಲ್ಲ ಅಂತಂದ್ರೆ ನಂದು ಕಳೆ ಬರೋದಿಲ್ಲ. ಒಂದು ಬಂದ್ರೆ ಎಲ್ಲಿ ಬರುತ್ತೆ, ಸಾಲಲ್ಲಿ ಮಾತ್ರ ಕಳೆ ಬರುತ್ತೆ. ಸಾಲಿನ ಕೊಲೆ ತರ್ಗನ ಸ್ವಲ್ಪ ತೆಗೆದು ತರ್ಗನ ಮೇಲೆ ಹಾಕಿದ್ರೆ ಅದು ಇದಾಗಲ್ಲ, ಮಣ್ಣಿಗೆ ಸೇರ್ಕೊಳ್ಳಲ್ಲ. ತರ್ಗನ ಸ್ವಲ್ಪ ತೆಗೆದು ಆ ಕಳೆನ ಅಲ್ಲಿಗೆ ಹಾಕಿ ಒಟ್ಟು ಮಾಡ್ತೀನಿ. ಏಕೆಂದ್ರೆ ಈ ಒಂದು ಹಸಿರು ಏನಿರುತ್ತೆ, ಆ ಹಸಿರು ಮಣ್ಣಿಗೆ ಸೇರ್ಕೊಂಡಾಗ್ಲೇನೆ ಅದರಲ್ಲಿ ರಂಜಕದ ಅಂಶ ಜಾಸ್ತಿ ಸಿಗುತ್ತೆ. ಈಗ ಎನ್ ಪಿ ಕೆ ಅಂತ ನಾವೇನ್ ಕರಿತೀವಿ, ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶ್ ಅಂತ ಏನ್ ಕರಿತೀವಿ, ಆ ಕಳೆಯಲ್ಲಿ ಒಂದೊಂದು ಅಂಶ ಇರ್ತದಲ್ಲ, ಹಸರಾಗಿದ್ದಾಗಲೇ ಮಣ್ಣಿಗೆ ಮಲ್ಚಿಂಗ್ ಆದ್ರೆ ಅಥವಾ ಸೇರ್ಕೊಂಡಾಗ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಅದು ಒಣಗಿದ ಮೇಲೆ ಅದ್ರದ್ದು ಪತ್ರ ಹರಿತಾಗಿರ್ಬೋದು, ಇದಾಗಿರ್ಬೋದು, ಅದೆಲ್ಲ ನಾಶ ಆಗೋರು ಸತ್ತೋಗಿರುತ್ತವೆ. ಮತ್ತೆ ಅದು ಒಂದು ತರಗೆಲೆ ತರ ಆಗುತ್ತೆ. ಅದರಲ್ಲಿ ಸ್ವಲ್ಪ ನಮಗೆ ಏನ್ ಸಿಕ್ಕರು ನೈಟ್ರೋಜನ್ ಸಿಗ್ಬಹುದು, ಆದರೆ ಮಿಕ್ಕಿದ ಪೋಷಕಾಂಶಗಳು ಸಿಗಲ್ಲ. ಹಸರಾಗಿದ್ದಾಗ್ಲೇನೆ ಕೊಳಿಬೇಕು, ಹಸರಾಗಿದ್ದಲ್ಲೇ ಕೊಳುತ್ತೆ, ಹಸರಾಗಿದ್ದಲ್ಲೇ ಮಣ್ಣಿ ಸೇರಿದಾಗ ಮಣ್ಣಲ್ಲಿ ಹೆಚ್ಚಿನ ಇಂಗಾಲ, ಸಾವಯವ ಇಂಗಾಲ ಸೇರ್ಕೊಳತ್ತೆ. ಹಾಗೆ ಕಳೆನ ನಾನು ಏನ್ ತೆಗಿತೀನಿ, ಅದನ್ನ ಒಂದ್ ಕಡೆ ಹಾಕ್ತೀನಿ. ಒಂದ್ ಕಡೆ ಹಾಕ್ಬಿಟ್ಟು ಅದನ್ನ ಹಾಗೆ ಬಿಟ್ಟಾಗ ಅದಲ್ಲೇ ಕಳತು, ಅಲ್ಲೇ ಕರಿಗೆ, ಅಲ್ಲೇ ಒಂದು ಉತ್ತಮವಾದ ಮೇಲ್ಗೊಬ್ಬರನೇ ಆಗುತ್ತೆ ಅದು. ಈಗ ಐದಾರು ಸಾಲಿಂದ ತೆಗೆದು ಒಂದ್ ಸಾಲಿಗೆ ಹಾಕಿದ್ರೆ ಒಂದ್ ಸಾಲಿಗೆ ಅದೇ ಗೊಬ್ಬರ ಆಯ್ತು. ನಾನು ಹೋದ ಸಲ ಗೊಬ್ಬರಕ್ಕೆಂತ ಖರ್ಚು ಮಾಡಿದ್ರೆ ಒಂದು 80,000. ಸರ್, ಇಲ್ಲಿ ಕೃಷಿಯಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಈ ಇನ್ವೆಸ್ಟ್ಮೆಂಟ್ ಅಂತ ಬರ್ತದೆ ಅಥವಾ ಏನೋ ನಾವು ಖರ್ಚು. ನನ್ನ ಪ್ರಕಾರ ನಾವು ಎಷ್ಟು ಉಳಿತಾಯ ಮಾಡ್ತೀವೋ ಅಷ್ಟೇ ಸಂಪಾದನೆನೂ, ಉಳಿತಾಯವು ಸಂಪಾದನೆ ಒಂದು ದಾರಿ. ಹಾಗಾಗಿ ಈಗ ಕಬ್ಬು ಫಸ್ಟ್ ನಾನು 400 ಟನ್ ಕಬ್ಬು ಬೆಳೆದೆ ಶುರುನಲ್ಲಿ. ಅದು ಬೀಜ ಮತ್ತೆ ಭೂಮಿ ಹದ ಮಾಡೋದು ಮತ್ತೆ ಪೈಪ್ ಲೈನ್ ಸರಿ ಮಾಡ್ಕೊಳ್ಳೋದು ಆ ಗೊಬ್ಬರ ಉಳುಮೆ ಎಲ್ಲ ಸೇರ್ಕೊಂಡು ನನಗೆ 175,000 ರೂಪಾಯಿ ಖರ್ಚಾಗಿತ್ತು 400 ಟನ್ಗೆ. ಅಂದ್ರೆ ಒಂದು ಟನ್ಗೆ 250 ರೂಪಾಯಿ ನಂಗೆ ಖರ್ಚಾಯ್ತು. ನಮ್ಮೂರಲ್ಲಿ ಸ್ವಲ್ಪ ಜನ ಹೇಳೋರು, ನೀನು 400 ಟನ್ ಕಬ್ಬು ಬೆಳೆದಿದ್ರೆ ಕಮ್ಮಿರೂ 2.5 ಲಕ್ಷ ಖರ್ಚು ಮಾಡಿರ್ತೀಯ ಅಂತ, ಸುಮಾರು 1.5 ಲಕ್ಷದಷ್ಟು ಗೊಬ್ಬರನೇ ಹಾಕಿರ್ತೀಯ ಅಂತ. ಇಲ್ಲ, ನಾನು 80,000, 120,000, ಒಟ್ಟಿಗೆ 175,000. ಅದು ಬೀಜ ಸೇರಿ, ಬೀಜನೇ ಒಂದು 40,000 ಬೀಜನೂ ಸೇರಿ ಅಷ್ಟು ಖರ್ಚು ಮಾಡಿದ್ದು. ಅದೇ ಎರಡನೇ ಬೆಳೆಗೆ ನಾನು ಖರ್ಚು ಮಾಡಿದ್ದೆ ಬರೀ 1 ಲಕ್ಷ. 35,000 ಒಂದು ಗೊಬ್ಬರಗಳು, ಎರಡೇ ಐಟಮ್ ಗೊಬ್ಬರ ಹಾಕಿದ್ದು. ನಾನು 3 ಐಟಮ್ ಹಾಕ್ಲಿಲ್ಲ, 3 ಸಲ ಗೊಬ್ಬರ ಹಾಕ್ತಾರೆ. ನಾನು 2 ಸಲ ಗೊಬ್ಬರ ಹಾಕಿದ್ದು, ಯಾಕಂದ್ರೆ 1 ಸಲ ಗೊಬ್ಬರ ನಮಗೆ ತರಗಲೇ ಸಿಕ್ತು. ನಾನು 2 ಐಟಮ್ ಗೊಬ್ಬರ ಹಾಕಿದ್ದು, 350 ಟನ್ ಕಬ್ಬಾಯಿತು. ಅಂದರೆ ಒಂದು ಟನ್ನಿಗೆ 280 ರೂಪಾಯಿನಷ್ಟು ಖರ್ಚಾಯಿತು. ಬೇರೆಯವ್ರು ಹೇಳ್ತಾರೆ ಇಷ್ಟು ಕಬ್ಬಿಗೆ ಕಮ್ಮಿರು ನೀನು 2 ಲಕ್ಷ ಖರ್ಚು ಮಾಡಿರ್ತೀಯ ಅಂತ, ನನಗೆ ಅಲ್ಲೇ 1 ಲಕ್ಷ ಉಳಿತಾಯ ಆಯಿತು. ಅದು ಒಂದು ಸಂಪಾದನೆ ಆಯಿತು. ಒಟ್ಟಾರೆ ಈ ಉಳುಮೆ ಮಾಡ್ದನೆ ಬೆಂಕಿ ಹಾಕ್ತಾನೆ ಕೂಡ ಒಳ್ಳೆ ಇಳುವರಿ ಬರ್ತಾ ಇದೆ. ಆದಷ್ಟು ಖರ್ಚನ್ನ ಕಡಿಮೆ ಮಾಡ್ಕೊಂಡು ತಾವು ಕೃಷಿಯನ್ನ ಮಾಡ್ತಾ ಇದ್ದೀರಾ, ಖರ್ಚನ್ನ ಕಡಿಮೆ ಮಾಡೋದು ಕೂಡ ನಮಗೆ ಒಂದು ಆದಾಯದ ಮೂಲ ಅಂತ ಹೇಳಿ ತಾವು ಕಂಡ್ಕೊಂಡಿರ್ತಕ್ಕಂಥದ್ದು. ಎರೆಹುಳು ಗೊಬ್ಬರವನ್ನ ವ್ಯಾಪಕವಾಗಿ ಬಳಕೆಯನ್ನ ಮಾಡ್ತಾ ಇದ್ದೀರಾ, ಹೇಗೆ ಎರೆಹುಳು ಗೊಬ್ಬರವನ್ನ ತಯಾರಿ ಮಾಡ್ತಿದ್ದೀರಿ, ಏನೆಲ್ಲ ತ್ಯಾಜ್ಯಗಳನ್ನ ಅದಕ್ಕೆ ಬಳಕೆಯನ್ನ ಮಾಡ್ತಾ ಇದ್ದೀರಿ, ಹೇಗೆ ಅದರ ಬಳಕೆಯನ್ನ ತಾವು ಮಾಡ್ತಾ ಇದ್ದೀರಿ? ನಾನು ಸಾವಯವ ಕೃಷಿನ ಅಳವಡಿಸ್ಕೋಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಮ್ಮ ADO ಸ್ವಪ್ನ ಮೇಡಮ್ನ ಭೇಟಿ ಮಾಡಿದೆ. ನನಗೆ ಎರೆಹುಳು ಗೊಬ್ಬರ ಬೇಕು, ಸಾವಯವ ಗೊಬ್ಬರ ಬೇಕು ಅಂತ. ಅದಕ್ಕೆ ಅವ್ರು ನನಗೆ ಅಡ್ವೈಸ್ ಮಾಡಿದ್ದು, ಈ ಸಲ ನೀವು ತಗೊಂಡೋಗಿ, ಬಟ್ ಮುಂದಿನ ಸಲಕ್ಕೆ ನೀವೇ ತಯಾರು ಮಾಡ್ಕೊಳ್ಳೋದು ಒಂದು ದಾರಿನ ನಾನು ಹೇಳ್ತಿದ್ದಿ, ಆ ಥರ ಮಾಡ್ಕೊಂಡು ಹೋಗಿ ಅಂತ. ನಮ್ಮ ತಾಲೂಕಲ್ಲೇ ಪ್ರಶಸ್ತಿ ವಿಜೇತರಾದ ಪಾಪೇಗೌಡರು ತೋಟಕ್ಕೆ ಅವರೇ ಕಳಿಸ್ಕೊಟ್ರು ನನ್ನನ್ನು. ಅಲ್ಲಿಂದ ಎರೆಹುಳು ತಂದೆ ನಾನು. ಈ ಕುರಿಗೆ ನಾನು ಹಸಿರು ಮೇವು ಏನು ಕಟ್ ಮಾಡಿ ಹಾಕ್ತೀನಿ, ಸಂಜೆ ಆಯ್ದು ಏನು ಮೇವು ಉಳಿಯುತ್ತೆ ಆ ಮೇವನ್ನ ಕೆಳಗಡೆ ಹಾಕ್ತೀನಿ. ಮತ್ತು ಕುರಿದು ಇಕ್ಕೆ ಅಥವಾ ಕಸ ಬರುತ್ತಾ, ಕಸನ ಅದ್ರ ಮೇಲ್ಗಡೆ ಹಾಕ್ತೀನಿ, ಎರೆಹುಳು ಬಿಡ್ತೀನಿ. ಅದು ಹಸಿರು ಇರೋದೆಲ್ಲನೂ ಎರೆಹುಳು ತಿನ್ನುತ್ತೆ, ಕ್ರಮೇಣ ಅದು ಎರೆಗೊಬ್ಬರ ಆಗಿ ಮಾರ್ಪಾಡಾಗುತ್ತೆ. ಹಸಿರಾಗಿದ್ದಾಗಲೇ ಕರಗದ್ರೆ ಅದು ಗೊಬ್ಬರದ್ದು ಇಂಗಾಲ pH ವ್ಯಾಲ್ಯೂ ಅಥವಾ ಇದರದ್ದು ಜಾಸ್ತಿ ಇರುತ್ತೆ ಅಂತ. ಆ ಮೇವು ಕೆಳಗಡೆ ಹಾಕ್ತೀನಿ, ಅದ್ರ ಮೇಲ್ಗಡೆ ಕಸ ಹಾಕೋದ್ರಿಂದ ಅದು ಒಳಗಡೆ ಕಾಂಪೋಸ್ಟ್ ಆಗುತ್ತೆ, ಜೊತೆ ಎರೆಹುಳಗೂ ಆಹಾರನೂ ಆಗುತ್ತೆ. ಈ ಥರ ಮಾಡಿಕೊಂಡು ಈಗ ನಾನು ಶುಂಠಿ ಹಾಕೋದ್ಕಿಂತ ಮುಂಚೆನೆ ಒಂದು ಎಕರೆಗೆ ಒಂದು 12 ಟ್ರಾಕ್ಟರ್ನಷ್ಟು ಕುರಿ ಗೊಬ್ಬರನ ಹಾಕಿದ್ದೆ. ಮತ್ತು ಈಗ ಕಬ್ಬಿಗೆ ಒಂದು ಐಟಮ್ ಗೊಬ್ಬರ, ರಾಸಾಯನಿಕ ಗೊಬ್ಬರ ಹಾಕ್ದಂಗೆ ಸಾವಯವ ಗೊಬ್ಬರನ ಹಾಕ್ಬೇಕು ಅಂತ ಈಗಾಗಲೇ ನಾನು ತಯಾರಿ ಮಾಡ್ಕೋತಾ ಇದ್ದೀನಿ. ಕೊಟ್ಟಿಗೆಯಲ್ಲಿ ಯಾವ ರೀತಿ ತಯಾರಿ ಮಾಡ್ಕೋತಾ ಇದ್ದೀನಿ, ಟ್ರೈಕೋಡರ್ಮಾ ಹಾಕ್ತಾ ಇದ್ದೀನಿ, ಸೋಡೋಮೊನಸ್ ಹಾಕ್ತಾ ಇದ್ದೀನಿ, ಮತ್ತೆ ಮೆಟ್ರೋಯಿಸಮ್ ಅಂತ ಒಂದು ಸೂಕ್ಷ್ಮಾಣು ಜೀವಿ ಇದೆ, ಅದನ್ನು ಹಾಕ್ತಾ ಇದ್ದೀನಿ. ನಾನು ತಿಳಿದ ಮಟ್ಟಿಗೆ ಒಂದು 5-6 ಥರದ್ದು ಸೂಕ್ಷ್ಮಾಣು ಜೀವಿಗಳಿದೆ. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಅನ್ನೋದು ಒಂದು ಮಾಧ್ಯಮ. ಕೊಟ್ಟಿಗೆ ಗೊಬ್ಬರ ಜೊತೆಗೆ ಅದನ್ನು ತಂದು ಅದನ್ನು ಮಿಕ್ಸ್ ಮಾಡಿ ಅದನ್ನು ತೇವದಲ್ಲಿ ನೆರಳಲ್ಲಿ 15 ದಿನ ಬಿಟ್ಟರೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಆಗ್ತವೆ, ಎರೆಹುಳುಗಳು ಜಾಸ್ತಿ ಆಗ್ತವೆ. ಜೊತೆಗೆ ಕೃಷಿ ಇಲಾಖೆಯಲ್ಲಿ ಸಿಗೋ NPKನೂ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಸೇರಿಸಿದ್ರೆ 15 ದಿನ ನೆರಳಲ್ಲಿ ಹರಡಿದ್ರೆ ಅದು ಕ್ರಮೇಣ ಪೂರ್ಣ ಪ್ರಮಾಣದ ಗೊಬ್ಬರ ಆಗಿರುತ್ತೆ. ಅದನ್ನು ನಾನು ಚೀಲದಲ್ಲೇ ತಗೊಂಡೋಗಿ ಅಷ್ಟೊತ್ತಿಗೆ ಪುಡಿ ಆಗಿರುತ್ತೆ, ಒಂದು ಪೌಡರ್ ಸ್ಟೇಟಸಲ್ಲೇ ಸಿಗುತ್ತೆ. ಹೇಗೆ ನಾವು ರಾಸಾಯನಿಕ ಗೊಬ್ಬರ ಹಾಕ್ತೀವಿ ಅದೇ ಥರ ಚೀಲದಲ್ಲೇ ಮಡಿಕೊಂಡು ಹಲ್ಲಲ್ಲಲ್ಲನ್ನು ಮಡಿಕೊಂಡು ಒಂದು ಐಟಮ್ ಗೊಬ್ಬರ ಹಾಕಕ್ಕೆ ಅಲ್ಲೇ ತಯಾರಿ ಮಾಡ್ಕೋತಾ ಇದ್ದೀನಿ. ಹೀಗೆ ಎರೆಹುಳು ಗೊಬ್ಬರದ್ರಿಂದಲೂ ಕೂಡ ಸಾಕಷ್ಟು ಅನುಕೂಲವನ್ನ ಮಾಡ್ಕೊಳ್ತಿದ್ದೀರಿ. ಎರೆ ಗೊಬ್ಬರವನ್ನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಖರ್ಚನ್ನು ಕೂಡ ಕಡಿಮೆ ಮಾಡಬಹುದು, ನಮ್ಮ ಭೂಮಿಯ ಫಲವತ್ತತೆಯನ್ನು ಕೂಡ ಹೆಚ್ಚಳವನ್ನ ಮಾಡಬಹುದು, ಆ ಮೂಲಕ ಒಳ್ಳೆ ಇಳುವರಿಯನ್ನ ಫಸಲನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಇತ್ತೀಚೆಗೆ ಈ ತೆಂಗಿನ ಸಸಿಗಳ ಉತ್ಪಾದನೆಯಲ್ಲಿಯೂ ಕೂಡ ನೀವು ತೊಡಕೊಂಡಿರ್ತಕ್ಕಂಥದ್ದು, ಯಾಕೆ ಅದನ್ನ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು, ಹೇಗೆ ಅದನ್ನ ಮಾಡ್ತಾ ಇದ್ದೀರಿ? ಸರ್, ನನಗೆ ತಿಳಿದ ಮಟ್ಟಿಗೆ ಉತ್ತಮವಾದ ಒಂದು ಪ್ರತಿಫಲ ಏನು ಬೇಕು ಅದಕ್ಕೆ ನಮಗೆ ಬೀಜದಿಂದನೂ ಅಥವಾ ಭೂಮಿಯಿಂದನೂ ಎರಡೂ ಮುಖ್ಯ ಆಗುತ್ತೆ. ಈ ಕಡೆ ಬೀಜನೂ ಮುಖ್ಯ, ಈ ಕಡೆ ಭೂಮಿನೂ ಮುಖ್ಯ. ಈಗ ನಿಮಗೆ ಲೋಕಾರೂಢಿ ಗೊತ್ತಿರೋ ಹಾಗೆ ಒಂದು ಒಳ್ಳೆ ಜಾತಿ ಹಸು ಬೇಕು ಅಂದರೆ ನಾವು ಒಂದು ಒಳ್ಳೆ ಜಾತಿದು ಅಥವಾ ಒಂದು ಒಳ್ಳೆ ಬಲಿಷ್ಠವಾಗಿರೋ ಒಂದು ಹೋರಿನ ಹುಡುಕ್ತೀವಿ. ಹಾಗಿದ್ಮೇಲೆ ನಾವು ಯಾಕೆ ತೆಂಗನ್ನ ಎಲ್ಲೋ ಬ್ಲೈಂಡ್ ಆಗಿ ಯಾರೋ ಬೆಳೆದಿರೋದನ್ನ ನಾವು ತಗೊಬಂದು ಸಸಿ ನೆಟ್ಬಿಟ್ಟು ಅದು 7 ಸಸಿ ನೆಟ್ಟು 7 ವರ್ಷದ ಮೇಲೆ ಇಷ್ಟು 250 ಗ್ರಾಮ್ ಕಾಯಿ ಬಿಡುತ್ತೆ ಅನ್ನೋದನ್ನು ನಾವು ಯಾಕೆ ಬ್ಲೈಂಡ್ ಆಗಿ ಅಕ್ಸೆಪ್ಟ್ ಮಾಡ್ಕೋಬೇಕು? ನಾನು ನನ್ನ ಸ್ನೇಹಿತರು ತೋಟಕ್ಕೆ ಹೋಗಿದ್ದೆ, ಅಲ್ಲಿ ನನ್ನ 1000 ತೆಂಗಿನ ಗಿಡ ಇದಾವೆ ಅಂತ ಹೇಳ್ದೆ. ಹಾಗೆ ಹೌದಾ ಅನ್ಕೊಂಡು ನೋಡ್ಕೊಂಡು ಬರ್ತಿದ್ವಿ. ಅಲ್ಲೇ ಒಂದ್ ಕಡೆ ಕೂತ್ಕೊಂಡ್ವಿ, ಕೂತ್ಕೊಂಡಾಗ ಅಲ್ಲಿ ಮೇಲ್ಕಡೆ ನೋಡಿದೆ ಅದು ಇಷ್ಟೇ ದಪ್ಪ ಕಾಯಿ ಇತ್ತು. ಇಷ್ಟೇ ದಪ್ಪ ಕಾಯಿ ಇದ್ದಾಗ ನಾನು ಕೇಳಿದೆ ಇದು ಕಾಯಿ ಎಷ್ಟು ಬರ್ಬೋದು? ಅದು 350 400 ಗ್ರಾಮ್ ಕಾಯಿ ಬಂತದು. ಅದೇ ಅವಂದೇ ತೋಟದಲ್ಲಿ ಇನ್ನೊಂದ್ ಕಡೆ ನೋಡಿದ್ವಿ 800 ಗ್ರಾಮ್ ಕಾಯಿ ಬಂತು. ಒಂದೇ ಜಾಗ, ಒಂದೇ ನಿರ್ವಹಣೆ, ಒಂದೇ ಪಂಪ್ಸೆಟ್ ನೀರು, ಒಂದೇ ಇದು. ಅದು ಹೇಗೆ ವ್ಯತ್ಯಾಸ ಬಂತು? ಭೂಮಿ ಒಂದೇ, ಅಲ್ಲಿ ವ್ಯತ್ಯಾಸ ಬಂದಿದ್ದು ಬೀಜದ್ದು. ಹಾಗಾಗಿ ನನಗೆ ಅನ್ನಿಸ್ತು ಅಷ್ಟೊತ್ತಿಗೆ ನಾನು ತಯಾರಾಗಿದ್ದೆ ಎಲ್ಲಿಂದನೂ ಹೊರಗಡೆಯಿಂದ ಸಸಿ ತಂದ್ಬಿಟ್ಟು ತೆಂಗಿನ ತೋಟ ಮಾಡೋಣ ಅಂತ. ನನಗೆ ಅವಾಗ ಮನವರಿಕೆ ಆಯಿತು ಭೂಮಿ ಎಷ್ಟು ಮುಖ್ಯನೋ ಬೀಜನೂ ಅಷ್ಟೇ ಮುಖ್ಯ ಅಂತ. ಅವಾಗ ನಮ್ಮದೇ ಆದ ಒಂದು 150 ಸಸಿಗಳಿದ್ದು ತೆಂಗಿನ ಮರಗಳಿದ್ದಾವೆ, ಅವುದರಲ್ಲಿ ಒಂದು 3 ತೆಂಗಿನ ಮರ. ಅವನ್ನ ನಾನು ಚಿಕ್ಕದ್ರಿಂದನು ಗೊತ್ತಿತ್ತು, ನನಗೆ ಎಳ್ನೀರು ಬೇಕು ಅಂದ್ರೆ ನಾನು ಅದನ್ನೇ ತೋರಿಸ್ತಾ ಇದ್ದೆ. ಯಾಕೆಂದ್ರೆ ಅದು ಒಂದು ಎಳ್ನೀರು ನಾವು ಕುಡಿಯೋಕೆ ಆಗಲ್ಲ, ಅಷ್ಟೊಂದು ಜಾಸ್ತಿ ಪ್ರಮಾಣದಲ್ಲಿ ಎಳ್ನೀರು ಇರ್ತಿತ್ತು. ನಾನು ಅದನ್ನ ತೆಂಗಿನಕಾಯಿನ ಹೆಡ್ದೆ, ಹೆಡ್ದ್ಬಿಟ್ಟು ತೂಕ ಮಾಡಿ ನೋಡಿದಾಗ 950 1050 ಗ್ರಾಮ್ ಇದೆಲ್ಲ ತೂಕ ಬಂತು. ಅದು ಆಲ್ರೆಡಿ 35-40 ವರ್ಷ ವಯಸ್ಕ ತೆಂಗಿನ ಮರ ಆಗಿತ್ತು. ಅದನ್ನ ನಾನು ಒಂದು 3 ಮರನ ಗುರುತ್ ಮಾಡ್ಕೊಂಡೆ. 3 ಮರನ ಗುರುತ್ ಮಾಡ್ಕೊಂಡು 3 ಮರದಿಂದ ಏನು ತೊಳ್ಳು ಬರುತ್ತೋ, ಎಳ್ನೀರು, ಕಾಯಿ, ಕಾಯಿ ನಂತರ ಸ್ವಲ್ಪ ಸಿಪ್ಪೆ ಮಾಗುತ್ತೆ, ಗೋಲ್ಡನ್ ಕಲರ್ ಬರುತ್ತೆ, ಆ ಮಾಗದಾಗ ಅದನ್ನ ತಗೊಬಂದ್ಬಿಟ್ಟು ಬಂದಂಗೆ ನಾನು ಉಣ್ಕೊಂಡು ಬಂದಿದ್ದೀನಿ. ಈಗ ಸದ್ಯ ನನ್ನ ಹತ್ರ ಒಂದು 800 ತೊಳ್ಳುಗಳನ್ನ ಊನಿದ್ದೀನಿ, ಒಂದು 300 ಸಸಿಗಳು ರೆಡಿ ಇದ್ದಾವೆ. ಈಗ ಮುಂದಿನ ದಿವಸದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅನ್ನೋ ಆಲೋಚನೆ ಇದೆಯಾ ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳೋ ಅಂತದ್ದು? ಸರ್, ಮೊದಲು ನಾವು, ನಂತರ ನಮ್ಮನೆ, ನಂತರ ನಮ್ಮ ಸಮಾಜ. ನಾವು ಬಲಿಷ್ಠವಾಗಿದ್ರೆ, ನಾವು ಗಟ್ಟಿಯಾಗಿದ್ರೆ ನಮ್ಮ ಮನೆ ಗಟ್ಟಿಯಾಗತ್ತೆ, ನಮ್ಮ ಮನೆ ಗಟ್ಟಿಯಾದ್ರೆ ನಮ್ಮ ಸಮಾಜ ಗಟ್ಟಿಯಾಗತ್ತೆ. ಫಸ್ಟ್ ನಾನು ಗಟ್ಟಿಯಾಗಬೇಕು. ನಮ್ದು ಇಡೀ ಸಮಸ್ತ ಜಮೀನಿಗೆ ನಮ್ದೇನೆ ಒಂದು ಸಾವಿರ ಸಾವಿರದ ಇನ್ನೂರು ತೆಂಗಿನ ಗಿಡಗಳು ಬೇಕು. ಫಸ್ಟ್ ನಾನು ಅದಕ್ಕೆ ನಾನು ಪೂರಕ ಮಾಡ್ಕೋತೀನಿ. ಅದಕ್ಕೆ ಪೂರೈಕೆ ಮಾಡಿ ಆದ್ಮೇಲೆ ನಮ್ಮ ಹಿತೈಷಿಗಳು ಅಥವಾ ನಮ್ಮ ಗ್ರಾಮಸ್ಥರು ಅವ್ರಿಗೆ ಪ್ರಾಮುಖ್ಯತೆ ಕೊಡ್ತೀನಿ. ನಂತರ ಅದನ್ನ ಮಾಡ್ಕೊಂಡು ಹೋಗ್ತೀನಿ. ಹಾಗನ್ಬಿಟ್ಟು ಇದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡೋಕೆ ಹೋಗ್ತಿಲ್ಲ. ಏನ್ ಮೂರ್ ಮರದಲ್ಲಿ ಮಾತ್ರ ಸಿಗ್ತಾ ಇದೆ, ಆ ಮೂರ್ ಮರದ ಮಾತ್ರ ನಾನು ತೊಳ್ಳು ಉಣ್ಕೊಂಡು ಉಣ್ಕೊಂಡು ಬರ್ತಾ ಇದ್ದೇನೆ. ನಮ್ಮದು ಮುಗಿದ ತಕ್ಷಣ ಬೇರೆಯವರು, ಹಾಗೆ ಅದನ್ನ ಮುಗಿದ ತಕ್ಷಣ ಹೊರಗಲವರು, ಈ ಹಂತದಲ್ಲಿ ಮಾಡ್ತಾ ಇದ್ದೆ. ಕೃಷಿಗೆ ಪೂರಕವಾಗಿ ಕುರಿ ಸಾಕಾಣಿಕೆಯನ್ನ ಇತ್ತೀಚೆಗೆ ಪ್ರಾರಂಭ ಮಾಡಿದಿರಿ. ಅದನ್ನು ಕೂಡ ಒಂದಷ್ಟು ವಿಭಿನ್ನವಾಗಿ ಬಹಳ ಕಡಿಮೆ ಖರ್ಚಿನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಹೇಗೆ ಮಾಡ್ತಾ ಇದ್ದೀರಿ? ಕುರಿ ಸಾಕಾಣಿಕೆಯನ್ನೇ ಮಾಡ್ಬೇಕು ಅಂತ ಹೇಳಿ ತಮ್ಗೆ ಯಾಕೆ ಅನ್ನಿಸ್ತು? ಸರ್, ಒಂದು ಆದಾಯದ ಮೂಲ ನನಗೆ ಬೇಕಿತ್ತು. ಈಗ ಕಬ್ಬು ವಾರ್ಷಿಕ ಆದಾಯ, ನಿಮಗೆ ಮೊದಲೇ ಹೇಳದಂಗೆ ನಾವು ಮಾಸಿಕ ಆದಾಯದಲ್ಲಿದ್ವಿ. ಮಾಸಿಕ ಆದಾಯದಿಂದ ವಾರ್ಷಿಕ ಆದಾಯ ನಮಗೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಅನ್ನಿಸ್ಬಿಡ್ತು. ತುಂಬಾ ನಾನು ಕಷ್ಟನೂ ಪಟ್ಟೆ ಕೂಡ. ದುಡ್ಡಿನ ಅಭಾವ, ನಮಗೆ ಊರು ವಸ್ತು, ನಮ್ಮ ಖರ್ಚು ವೆಚ್ಚಗೆಲ್ಲ ತುಂಬಾ ಕಷ್ಟ ಆಗಿತ್ತು. ಆ ಟೈಮಲ್ಲಿ ಒಂದು ಮಾಸಿಕವಾಗಿ ಅಥವಾ ತ್ರೈಮಾಸಿಕವಾಗಿ ನನಗೊಂದು ಆದಾಯದ ಮೂಲ ಬೇಕಿತ್ತು. ಹಾಗಾಗಿ ನಾನು ಒಂದು ಹಸು ಆಯ್ಕೆ ಮಾಡಿಕೊಂಡೆ. ಹಸುದು 4 ಗಂಟೆಗೆ ಡೈರಿ ಬರುತ್ತೆ, ಅದರದ್ದು ಯಾವಾಗಲೂ ಜೊತೆಯಲ್ಲಿರಬೇಕು. ಹಾಗಾಗಿ ಅದಕ್ಕಿಂತ ನನಗೆ ಕುರಿ ನನಗೆ ಸುಲಭ ಅನ್ನಿಸ್ತು. ನಾಟಿ ಕುರಿ ತಂದೆ, ಒಂದು 4 ಫಿಮೇಲ್ ತಂದೆ, ಹೆಣ್ಗುರಿ ತಂದೆ. ಆಮೇಲೆ ಅವು ಇದಾದ್ಮೇಲೆ ಒಂದು ಗಂಡು ಕುರಿ ತಂದೆ, ಲೋಕಲಲ್ಲಿ ತಗೊಂಡೆ. ಈಗ ಅವು ಈಗ ನನಗೆ 14 ಕುರಿಗಳಾಗಿದ್ದಾವೆ. 14 ಜೊತೆಗೆ ನಾನೇನು ಬಂಡವಾಳ ಏನು ಹಾಕಿದ್ದೆ, 4 ಕುರಿಗೆ ಏನು ಬಂಡವಾಳ ಹಾಕಿದ್ದೆ, ಆ ಬಂಡವಾಳನ ತಗೊಂಡಾಯ್ತು. 4 ಕುರಿ ಮಾರಿದ್ದೀನಿ, 2 ಕುರಿ ಕುಯ್ದಿದ್ದೀನಿ. ಹಾಗಾಗಿ ನಾನೇನು ಹಾಕಿದ್ದೆ ಅದು ಬಂದಿದೆ. ಈಗ 14 ಏನಿದೆ ಅದು ನಿಧಾನಕ್ಕೇನೆ 4, 8, 8, 12 ಈ ಥರ ಇದಾದು. ಮತ್ತೆ ಒಂದಿಷ್ಟು ಕಟಾವು ಮಾಡಿದೆ. ಮತ್ತೆ ಇದನ್ನ ಕುರಿನ ನಾನು ಹೀಗೆ ಗಮನಿಸ್ತಾ ವಿಚಾರ ಮಾಡ್ಕೊಳ್ತಾ ಎಲ್ಲ ಹೋದೆ. ಹೈಟೆಕ್ ಶೆಡ್ ಮಾಡೋರು, ಕೆಳಗಡೆ ಕೋಳಿ ಸಾಕೋದು, ಮೇಲ್ಗಡೆ ಕುರಿ ಸಾಕೋದು, ಹತ್ರದೆಲ್ಲ ಇದು ಮಾಡಿಕೊಂಡು ಖರ್ಚು ಸುಮಾರು 7-8 ಲಕ್ಷ ಅದಕ್ಕೆ ಇನ್ವೆಸ್ಟ್ಮೆಂಟ್ ಎಲ್ಲ ಇತ್ತು. ನನಗೆ ಆ ಇನ್ವೆಸ್ಟ್ಮೆಂಟ್ ಅಷ್ಟು ಇದು ಇರಲಿಲ್ಲ. ಹಾಗಾಗಿ ನಾನು ಯೋಚನೆ ಮಾಡಿದೆ, ನಾನು ಒಂದು ಯೋಚನೆ ಮಾಡ್ತೀನಿ ಸರ್. ಏನು ಯೋಚನೆ ಮಾಡ್ತೀನಿ? ಈಗ ಉಳುಮೆ ಅಂತ ಅಂತೂ ಪ್ರಶ್ನೆ ಬಂತಲ್ವಾ, ಅದಕ್ಕೂ ನಾನು ಯೋಚನೆ ಮಾಡಿದೆ. ಈ ಕಬ್ಬನ್ನೇ ತಗೊಂಡ್ರೆ ಮೂಲ ಆಸ್ಟ್ರೇಲಿಯಾದ ಯಾವುದೋ ಒಂದು ದ್ವೀಪದ್ದು ಕಬ್ಬು, ಅದು ಅಲ್ಲಿಂದ ಬಂದು ಅಲ್ಲಿ ಒಬ್ರು ಬುಡಕಟ್ಟು ಜನಾಂಗದವರು ಅದನ್ನ ಕಬ್ಬಿಂದ ಸ್ವಲ್ಪ ಸಿಹಿ ಸಿಕ್ತು ಅಂತ ಇದ್ ಮಾಡ್ಕೊಂಡ್ರು. ಈಗ ಬ್ರೆಜಿಲ್ ತುಂಬಾ ದೊಡ್ಡ ಮಟ್ಟಕ್ಕೆ, ಇಡೀ ಪ್ರಪಂಚದಲ್ಲೇ ಬ್ರೆಜಿಲ್ ತುಂಬಾ ದೊಡ್ಡ ಪ್ರಮಾಣದ ಕಬ್ಬು ಬೆಳೀತದೆ. ನಾನು ಯೋಚನೆ ಮಾಡಿದೆ, ಇವೆಲ್ಲ ಬಂದಿದ್ದು ಈಗ ಭೂಮಿ ಸಹಸ್ರಾರು ವರ್ಷಗಳಿಂದ ಇದೆ, ಮಾನವ ಸುಮಾರು 1000 ವರ್ಷಗಳಿಂದ ಇದ್ದಾನೆ. ಬಟ್ ಇದಕ್ಕಿಂತ ಮುಂಚೆನೂ ಬೆಳೆ ಇತ್ತು, ಇದಕ್ಕಿಂತ ಮುಂಚೆನೂ ಕಬ್ಬಿತ್ತು, ಇದಕ್ಕಿಂತ ಮುಂಚೆನೂ ತೆಂಗಿದ್ದು. ಅವಕ್ಕೆ ಯಾವಕ್ಕೂ ಉಳುಮೆ ಇರಲಿಲ್ಲ, ಯಾರು ಪೋಷಕರು ಇರಲಿಲ್ಲ, ತನ್ನಿಂದ ತಾನೇ ಬೆಳೀತಾ ಇದ್ದು. ಹಾಗೆ ನಾನು ಕುರಿದ್ನು ಯೋಚನೆ ಮಾಡಿದೆ, ಈ ಹೈಟೆಕ್ ಶೆಡ್ ಮಾಡೋದು, ಅವು ಅಲ್ಲಿ ನಡಿಬೇಕಾದ್ರೆ ಒಂದು ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ದು. ಅದೇನೋ ರೀಪರ್ ಪಟ್ಟಿ ಹಾಕ್ತಾರೆ, ಗ್ಯಾಪ್ ಬಿಡ್ತಾರೆ, ಮತ್ತೆ ಒಂದೊಂದು ಕಡೆ ಸಿಗಾಕೊಂಡು ಕಾಲೆಲ್ಲ ಮುರಿದಿರೋ ಉದಾಹರಣೆಗಳೆಲ್ಲ ಇದೆ. ನಾನು ಅನ್ಕೊಂಡು ಇದು ನ್ಯಾಚುರಲ್ ಆಗಿ ಮಾಡ್ಬೇಕಲ್ಲ, ಏನ್ ಮಾಡ್ಬೋದು ಅಂತ. ನಮ್ದೇ ಅದು ಹಳೆ ಮನೆ ಇತ್ತು, ಹಳೆ ಮನೆನ ಒಳಗಡೆ ಇದ್ದಿದ್ದ ಪಾರ್ಟಿಷನ್ಸ್ ಎಲ್ಲ ಒಡೆದ್ಬಿಟ್ಟು ಒಂದು ಬಾಕ್ಲು ಮಾಡ್ಕೊಂಡೆ. ಬಾಕ್ಲು ಮಾಡ್ಕೊಂಡು ಹೊರಗಡೆ ಒಂದು ಹಟ್ಟಿ ತರ ಒಂದು ಬ್ಯಾರಿಗೇಟ್ ಮಾಡ್ಕೊಂಡೆ. ಅದು ತುಂಬಾ ಒಂದು 10,000 ರೂಪಾಯಿಲೆ ಮುಗಿದೋಯ್ತು ನಂದು ಅನ್ಕೊಳ್ಳಿ. ಆಳುಗಳು ಬಂದ್ರು ಸಿಮೆಂಟ್ ಇಂದು ಅಥವಾ ಜಮೀನಲ್ಲಿ ಸಿಗೋ ಮರದ್ದು ಕೊಂಬೆಗಳನ್ನ ತಂದ್ವಿ, ಒಂದು ಮೆಶ್ ತಂದು ಕೆಳಗಡೆ ಹಾಕ್ದೆ, ಬೇರೆ ಹಾವು ಇವು ಬರ್ದಂಗಿರ್ಲಿ ಅಂತ. ಮೇಲ್ಗಡೆ ಗ್ರೀನ್ ನೆಟ್ ಹಾಕ್ದೆ, ಮಾಡ್ಕೊಂಡೆ. ಹೊರಗಡೆ ಒಂದು PVC ಪೈಪ್, ಒಂದಡಿ PVC ಪೈಪ್ ಒಂದು ಗೊಂತ ಮಾಡ್ಕೊಂಡೆ. ಇಷ್ಟೇ ನಂದು ಇನ್ವೆಸ್ಟ್ಮೆಂಟ್. ಅವು ಹೊರಗಡೆ ಮೇವು ತಿಂತವೆ, ಅವು ಬಿಸಿಲು ಬೇಕಾ ಬಿಸಿಲಲ್ಲಿ ಇರ್ತವೆ, ನೆರಳು ಬೇಕಾ ತನ್ನಿಂದ ತಾನೇ ಒಳಗಡೆ ಹೋಗ್ತವೆ. ಅವಕ್ಕೆ ಯಾವಕ್ಕೂ ನಾನು ಕೊಳ್ಳೂರಿ ಹಾಕಿಲ್ಲ, ಅವು ಯಾವಕ್ಕೂ ಕಟ್ಟಿ ಹಾಕಲ್ಲ, ನಾನು ಹೊರಗಡೆ ಬಿಟ್ಟು ಮೇಯಿಸಲ್ಲ. ಮತ್ತೆ ಇರೋ 14 ಕುರಿಗಳಿಗೆ ಸುಮಾರು ಒಂದು 2,000-3,000 ಅಡಿ ಜಾಗ ಇದೆ. ಅವು ಯಥೇಚ್ಛವಾಗಿ ಸ್ವಯೇಚ್ಛೆಯಾಗಿ ಓಡಾಡ್ಕೊಂಡು ತುಂಬಾ ಅವಕ್ಕೆ ಹೇಗ್ ಫೀಲ್ ಆಗ್ತಿದೆ ಅಂತಾರೆ, ನಾವೆಲ್ಲ ಹೊರಗಡೆ ಮೈದಾನದಲ್ಲಿದ್ದೀವಿ ಅನ್ನೋದು ಫೀಲ್ ಆಗುತ್ತೆ. ಆತರ ಇದಾವೆ. ಈಗ ಕುರಿಗಳಿಗೆ ಬೇಕಾದಂತಹ ಏನು ಮೇವಿದೆಯೋ ಅದನ್ನು ಕೂಡ ಒಂದಷ್ಟು ವಿಭಿನ್ನವಾಗಿ ಮಾಡ್ತಾ ಇದೀರ. ಬೇರೆ ಬೇರೆ ತರಹದ ತಳಿಯ ಹುಲ್ಲುಗಳನ್ನ ಬೆಳ್ಕೊಂಡಿದೀರ. ಏನೆಲ್ಲ ಮೇವನ್ನ ನೀಡ್ತಾ ಇದೀರಿ? ಎಷ್ಟು ವಿಧದ ತಳಿಗಳು ನಿಮ್ಮ ಜಮೀನಿನಲ್ಲಿ ಇದ್ದಾವೆ? ಯಾಕೆ ತಳಿ ವೈವಿಧ್ಯವನ್ನ ಅದರಲ್ಲಿ ತಾವು ಕಾಪಾಡ್ತಾ ಇದೀರಿ? ಸರ್, ಒಂದು ಸಮತೋಲನ ಅಂತ ಒಂದು ಮಾತು ಬರುತ್ತೆ. ಸಮತೋಲನ ಇರಬೇಕು, ಪೂರಕ ಮತ್ತೆ ಸಮತೋಲನ ಎರಡು ಬರ್ತದೆ. ಈಗ ಡಾಕ್ಟರ್ ಹತ್ರ ಹೇಳಿದ್ರೆ ಅವರು ಹಣ್ಣು ತಿನ್ನಿ ಅಂತಾರೆ, ತರಕಾರಿ ತಿನ್ನಿ ಅಂತಾರೆ, ಸೊಪ್ಪನ್ನು ತಿನ್ನಿ ಅಂತಾರೆ, ಮಾಂಸ ಮೊಟ್ಟೆನೂ ತಿನ್ನಿ ಅಂತಾರೆ, ಹಾಲನ್ನು ಕುಡಿರಿ ಅಂತಾರೆ. ಅದರ ಅರ್ಥ ಸುಮಾರು 7-8 ವೆರೈಟಿಗಳನ್ನ ನಾವೇ ತಿಂತೀವಿ. ಕುರಿಗಳಿಗೆ ಯಾವ್ದೋ ಒಂದು ನೇಪಿಯರು ಅಥವಾ ಯಾವ್ದೋ ಒಂದು ಜೋಳದ್ದು ಇದಾಕಂದ್ರೆ ಅದು ಎಷ್ಟು ಮಟ್ಟಿಗೆ ಪರಿಪೂರ್ಣ ಆಹಾರ ಆಗುತ್ತೆ. ಹಾಗಾಗಿ ನಾನು ಯೋಚನೆ ಮಾಡಿದೆ, ಈಗ ಕಾಡಲ್ಲಿ ಮೇಯೋ ಹಸುಗಳು ಅಥವಾ ಹೊರಗಡೆ ಮೇಯೋ ಕುರಿಗಳು ಅಲ್ಲಿ ತರಾವರಿ ಮೇವುಗಳನ್ನ ತಿಂತವೆ, ತರಾವರಿ ಸೊಪ್ಪುಗಳನ್ನ ತಿಂತವೆ, ಅಲ್ಲಿ ಒಂದು ಅದಕ್ಕೆ ಪೂರ್ಣ ಪ್ರಮಾಣವಾದ ಆಹಾರ ಸಿಗುತ್ತೆ. ನಾನು ಅದನ್ನ ಯೋಚನೆ ಮಾಡಿದೆ, ಈಗ ಹೆಂಗಿರ್ ನಾನು ಇಲ್ಲಿ ಮೇವಾಗ್ತಾ ಇದ್ದೇನಲ್ಲ, ಈ ಮೇವಲ್ಲಿ ನಮ್ಮ ಪಕ್ಕದಲ್ಲಿ ಗುಂಜೆಯಲ್ಲಿ ಒಂದು ಕೃಷಿ ಸಂಶೋಧನಾ ಕೇಂದ್ರ ಅಂತಿದೆ, ಅಲ್ಲೂ ಡಾಕ್ಟರ್ ನಾಗರಾಜ ಅಂತ ಇದ್ದಾರೆ, ಅವ್ರನ್ನ ಭೇಟಿ ಮಾಡಿದಾಗ ಅವರು ಒಂದು 25 ತರದ ಮೇವು ಅವ್ರ ಹತ್ರ ಆಲ್ರೆಡಿ ಇದ್ದು ಅಲ್ಲಿ ನಾನು ಅವ್ರ ಹತ್ರ ಎರವಲು ತಗೊಂಡೆ, ಒಂದೊಂದೇ ಬಡ್ಡೆ ಎರವಲು ತಗೊಂಡು ಅದನ್ನ ತಂದು ಅದನ್ನ ಜಾಸ್ತಿ ಮಾಡಿಕೊಂಡು ಈಗ ನನ್ನ ಹತ್ರ ಒಂದು 25 ತರದ ಮೇವಿದೆ. ಜೊತೆಗೆ ಈಗ ಹೊರಗಡೆಯಿಂದ ಕಮರ್ಷಿಯಲ್ ಆಗಿ ಬೀಜ ಮಾರ್ತಾರೆ, ಅವ್ರ ಹತ್ರ ಈ ಕುದುರೆ ಮೆಂತೆ, ಬೇಲಿ ಮೆಂತೆ, ಸ್ಟೈಲೋ ಎಮಂಟ ಅವನ್ನೆಲ್ಲ ಈಗ ತಗೊಂಡು ಈಗ ಅದನ್ನು ಹಾಕಿದ್ದೀನಿ. ಈಗ ಸದ್ಯ ನನ್ನ ಹತ್ರ ರೆಡ್ ನೇಪಿಯರು, ವೈಟ್ ನೇಪಿಯರು, ಸೂಪರ್ ನೇಪಿಯರು, BG8 ಈ ತರ ನನಗದು ಹೆಸರು ಅಷ್ಟು ಫೆಮಿಲಿಯರ್ ಆಗಿ ಗೊತ್ತಿಲ್ಲ, ಆದ್ರೆ 25 ತರದ ಮೇವನು ಒಂದೊಂದು ಸಾಲಿಗೆ ಒಂದೊಂದು ಮೇವಿದೆ. ಇವತ್ತು ಈ ಮೇವು ಆದ್ರೆ ನಾಳೆ ಇನ್ನೊಂದು ಮೇವು, ನಾಳೆ ಮತ್ತೊಂದು ಮೇವು. ಅವಾಗ ಕುರಿಗಳು ತುಂಬಾ ಇಷ್ಟಪಟ್ಟು ಮೇವು ತಿಂತವೆ. ನಿಮಗೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ಕುರಿನ ಬರೀ ಮೇವಲ್ಲೇ ಸಾಕ್ತಾ ಇದ್ದೇನೆ ಹೊರತು ಬೇರೆ ಹಿಂಡಿ ಆಗಿರ್ಬೋದು, ಬೂಸ ಆಗಿರ್ಬೋದು ಅವೇನು ಇದು ಮಾಡ್ತಾ ಇಲ್ಲ. ಹಾಗೆ ಬೆಳೀತೇವೆ, ಆರೋಗ್ಯವಿದ್ದಾವೆ. ಡಾಕ್ಟರ್ ಸಲಹೆ ಮೇರೆ ಒಂದಿಷ್ಟು ವ್ಯಾಕ್ಸಿನ್ಗಳನ್ನ ಕೊಟ್ಕೋತೀವಿ, ಮತ್ತೆ ಮಿನರಲ್ ಬ್ರಿಕ್ಸ್ ಇದೆ ಅದಿದ್ ಮಾಡ್ಕೊ, ಮತ್ತೆ ಸಪ್ಲಿಮೆಂಟ್ಗಳು ಇರ್ತವೆ, ಓರಲ್ ಸಸ್ಪೆನ್ಷನ್, ಆ ಜಂತು ಉಳಿದು ಫುಡ್ ಸಪ್ಲಿಮೆಂಟು, ಲಿವರ್ದು ಇದ್ರದ್ದೆಲ್ಲ ನಾನೇ ಕೊಟ್ಕೊಂಡು ಮಾಡ್ಕೊಂಡು ಹೋಗ್ತೀನಿ. ಒಟ್ಟಾರೆ ಈ ಕುರಿ ಸಾಕಾಣಿಕೆಯಲ್ಲಿಯೂ ಕೂಡ ಸಾಕಷ್ಟು ಆದಾಯ ತಮಗೆ ಬರ್ತಾ ಇದೆ ಅನ್ನೋಂಥದ್ದು. ಇದ್ರ ಜೊತೆಗೆ ಮೀನು ಮತ್ತೆ ಜೇನು ಇದನ್ನು ಕೂಡ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಿ, ಹೇಗೆ ಪ್ರಾರಂಭ ಆಯ್ತು ಇದು? ಸರ್, ನಮ್ಮ ತಂದೆಯವರು ಕೃಷಿ ಇಲಾಖೆ ಸಿಕ್ಕಿದ ಸಹಾಯದಿಂದ ಕೃಷಿ ಹೊಂಡ ಮಾಡಿದ್ರು, ಅದು ಒಂದು ದೊಡ್ಡ ಮಟ್ಟದಲ್ಲೇ ಮಾಡಿದ್ರು. ಪಕ್ಕ ಒಂದು ನೀರಿನ ಜರಿ ಇತ್ತು, ಮೂಲ ಇತ್ತು, ಅದ್ರ ಪಕ್ಕದಲ್ಲಿ ಕೃಷಿ ಹೊಂಡ ಮಾಡಿದ್ರಿಂದ 365 ದಿನ ಕೃಷಿ ಹೊಂಡದಲ್ಲಿ ನೀರು ಬತ್ತದೇ ಇರೋ ಒಂದು ಸನ್ನಿವೇಶ ಇತ್ತು. ನಮ್ಮ ತಂದೆಯವರು ಮೂಲತಃ ಮೀನುಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು, ಹಾಗಾಗಿ ಅವರು ಈ ಕಾಮನ್ ಕಾರ್ಪು, ರೋಹು, ದೊಡ್ಡಬಾಯಿ ಕಾಟ್ಲಾ ಇದರೊಂದಿಷ್ಟು ತಂದು ಬಿಟ್ಟಿದ್ರು ಮೀನುಗಳನ್ನ. ಅದನ್ನ ಹೋದ ವರ್ಷ ನಾನು ಹಿಡಿದೆ, ಸುಮಾರು ಒಂದು 300-400 kg ಮೀನು ಸಿಕ್ತು ನನಗೆ. ಅದಕ್ಕೆ ನಾನು ಯಾವುದೇ ಥರ ಆಹಾರ ಇಲ್ಲದೇ, ಯಾವುದೇ ಥರ ಪೋಷಣೆ ಇಲ್ಲದಂಗೆ ನನಗೆ ಅದೊಂದು ಸಿಕ್ತು. ಪುನಃ ಈಗ ನಾನು ಮೀನು ಕಟಾವಿಗೆ ಬಂದಿದೆ, ಈಗ ಒಂದ್ಸಲ ಹಿಡಿದು ಪುನಃ ಹೊಸದಾಗಿ ಮರಿ ಬಿಡಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಇದ್ದೀನಿ. ಈ ಮೀನು ಸಾಕಾಣಿಕೆ ಮತ್ತೆ ಜೇನು ಸಾಕಾಣಿಕೆಗೆ ಹೆಚ್ಚು ಕಾಳಜಿಯನ್ನ ವಹಿಸ್ಬೇಕಾ ಮತ್ತೆ ಹೆಚ್ಚು ಖರ್ಚು ಮಾಡ್ಬೇಕಾ, ಹೇಗಿರುತ್ತೆ ಸಾಕಳೋದ್ರಿಂದ ಏನ್ ಅನುಕೂಲ ಅಂತ ಅನ್ಸುತ್ತೆ? ಸರ್, ಮೀನು ಈಗ ಕೃಷಿ ಹೊಂಡ ಇದೆ, ಕೃಷಿ ಹೊಂಡದಲ್ಲಿ ಯಾವಾಗ್ಲೂ 360 ನೀರು ಇರುತ್ತೆ. ನಮಗೆ ಸಂತೆಯಿಂದ ಸಿಗೋದು ಅಥವಾ ಇದರಿಂದ ಸಿಗೋದು, ನಮ್ಮ ಮನೆ ತ್ಯಾಜ್ಯ ಕೋಣೆಯಲ್ಲಿ ಕಿಚನ್ ಅಲ್ಲಿ ಏನು ತ್ಯಾಜ್ಯ ಬರ್ತದೆ ಅದನ್ನ ಹಾಕೊಂಡು ನಾವು ನಿರ್ವಹಣೆ ಮಾಡ್ಕೋಬಹುದು. ಇನ್ನು ನಮಗೆ ಇದು ಬೇಕು ಅಂತ ಅದ್ರದ್ದು ಫೀಡ್ಸ್ ಇದೆ, ನನಗೆ ಅಷ್ಟು ನಿರ್ವಹಣೆ ಬೇಕಾಗಿಲ್ಲ ಅಂತ ನನ್ನ ಭಾವನೆ. ಯಾಕೆಂದ್ರೆ ಈಗ ಅದು ಕೃಷಿ ಹೊಂಡದಲ್ಲಿ ನಾವು 2,000-3,000 ಮೀನುಗಳನ್ನ ಬಿಟ್ಟರೆ ಅದು ಇನ್ನೂ ಹೆಚ್ಚಿನ ಪೋಷಣೆ ಅವಶ್ಯಕತೆ ಇರುತ್ತೆ. ಕಮ್ಮಿ ಪ್ರಮಾಣದಲ್ಲಿ ಮೀನು ಬಿಟ್ಟರೆ ಅದರದೇ ಜೀವಿಗಳು ಬೆಳೀತವೆ, ಅದನ್ನೇ ತಿನ್ಕೋತೇವೆ, ಅದನ್ನೇ ಮಾಡ್ಕೊಂಡು ಹೋಗ್ತವೆ. ಮೀನಿನ ಬಗ್ಗೆ ನನಗೆ ಅಷ್ಟೊಂದು ಅನುಭವನು ಕಡಿಮೆ ಇದೆ, ಅದು ಈಗ ಶುರು ಮಾಡೋದ್ರಿಂದ 1-2 ವರ್ಷ ಕಳ್ಕೊಂಡ್ರೆ ನಾನು ಅದ್ರ ಬಗ್ಗೆ ಹೇಳೋ ಒಂದು ನೈಪುಣ್ಯತೆ ಬರುತ್ತೆ. ಜೇನಲ್ಲಿ ನಾನು KVKಯಲ್ಲಿ ಡಾಕ್ಟರ್ ನಾಗರಾಜ್ ಕಡೆಯಿಂದ ತರಬೇತಿ ಪಡ್ಕೊಂಡೆ. ತರಬೇತಿ ಪಡ್ಕೊಂಡು ನಮ್ಮ ತೋಟಗಾರಿಕೆ ಇಲಾಖೆ ಕಡೆಯಿಂದ 2 ಜೇನು ಪೆಟ್ಟಿಗೆನೂ ತಗೊಬಂದೆ. ಆ ಜೇನಿಗೂ ನಿರ್ವಹಣೆನೂ ಬೇಕಾಗಿಲ್ಲ. ನಿರ್ವಹಣೆ ಏನಕ್ಕೆ ಬೇಕು ಅಂತಂದರೆ, ನಾವು ವಾರಕ್ಕೊಂದ್ಸಲ 3-4 ದಿನಕ್ಕೊಂದ್ಸಲ ನಾವು ಹೋಗ್ತಾ ಇರಬೇಕಾಗ ನೋಡ್ತಾ ಇರ್ಬೇಕು. ಅಲ್ಲಿ ಮೇಣ ತಿನ್ನೋ ಹುಳು ಒಂದು ಬಾಧೆ ಬರುತ್ತೆ, ಮತ್ತೆ ಹಲ್ಲಿಗಳ ಕಾಟ ಇದ್ರ ಕಾಟ ಇರುತ್ತೆ. ಆ ಸ್ಟ್ಯಾಂಡ್ ಕೆಳಗಡೆ ಒಂದು ಕ್ರೂಡ್ ಆಯಿಲ್ ಏನಾದ್ರು ಒಂದು ಹಾಕಿದ್ರೆ ಅದು ಹಲ್ಲಿಗಳ ಕಾಟ ಬರಲ್ಲ. ಅವಾಗ ಕ್ಲೀನ್ ಮಾಡಿಕೊಂಡು ಅವಾಗ ಇದು ಮಾಡ್ಕೊಂಡ್ರೆ ಯಥೇಚ್ಛವಾದ ಜೇನು ನಾವು ತೆಗಿಬೋದು. ಮತ್ತೆ ಜೇನಿಂದ ನಾವು ಎಷ್ಟು ತಗೋತೀವೋ ಅದ್ರದ್ದು 3-4 ಪಟ್ಟು ಅಥವಾ ಒಬ್ಬರು ಹೇಳಿದ್ರೆ 10 ಪಟ್ಟು ಆದಾಯ ನಮಗೆ ತೋಟದಿಂದ ಸಿಗುತ್ತೆ, ಅದ್ರ ಪರಾಗದಿಂದ ಸಿಗುತ್ತೆ. ಐನ್ಸ್ಟೀನ್ ಒಂದು ಮಾತು ಹೇಳ್ದಂಗೆ, ಯಾವಾಗ ನಮಗೆ ಜೇನು ಸಂತತಿ ನಾಶ ಆಗುತ್ತೋ ಆ ಜೇನು ಸಂತತಿ ನಾಶ ಆದ 4 ವರ್ಷಕ್ಕೆ ಮನುಷ್ಯ ಸಂತತಿ ನಾಶ ಆಗ್ತಾನೆ. ಯಾಕೆಂದರೆ ತರಕಾರಿ ಆಗಿರ್ಬೋದು, ನಾವು ಬಳಸೋವಂಥ ಯಾವುದೇ ಹಸಿರು ಪದಾರ್ಥ ಆಗಿರ್ಬೋದು, 100-70% ಪಾಲಿನೇಷನ್ನಿಂದ ಆಗೋದು, ಸುಮಾರು 20-30% ಮಾತ್ರ ಸೆಲ್ಫ್ ಪಾಲಿನೇಷನ್ನು. ಹಾಗಾಗಿ ತರಕಾರಿ ಅಥವಾ ಹೂವು ಜೇನಿಲ್ದೇ ಸಿಗೋದೇ ಇಲ್ಲ. ಉದಾಹರಣೆಗೆ ಸೂರ್ಯಕಾಂತಿ, ಸೂರ್ಯಕಾಂತಿ ನಮಗೆ ಯಥೇಚ್ಛವಾದ ಈಳ್ಬೇಕು ಅಂದರೆ ಜೇನು ಪರಾಗಸ್ಪರ್ಶ ಆಗಲೇಬೇಕು. ಹಾಗಾಗಿ ಜೇನಿಂದು ಅವಶ್ಯಕತೆ ತುಂಬ ಇದೆ. ಹಾಗಾಗಿ ನಾನು ಏನು ಮಾಡಿಕೊಂಡೆ, ನಾನು ಟ್ರೈನಿಂಗ್ ಮಾಡ್ಕೊಂಡೆ. ಟ್ರೈನಿಂಗ್ ಮಾಡೋತನಕ ನನಗೆ ಜೇನು ಬಗ್ಗೆ ಗೊತ್ತಿರಲಿಲ್ಲ. ಜೇನಿನ ಬಗ್ಗೆ ಹೇಳಬೇಕು ಅಂತ ಹೋದರೆ ಅದು ಕಮ್ಮಿಯವ್ರು 3 ದಿನ ಆದರೂ ಆಗಲ್ಲ. ಅದರದ್ದು ಹೈಜೆನಿಕ್ ಮೆಥಡು ಅಥವಾ ಅದರದ್ದು ಒಂದು ಏನು ಅಸೆಂಬ್ಲಿಂಗ್ ಮೆಥಡು, ಒಂದು ರಾಣಿ ಜೇನು ಇಡೀ 2,000-3,000 ಹುಳುಗಳನ್ನ ಮೇಂಟೈನ್ ಮಾಡುತ್ತೆ. ಮತ್ತು ಅದರದ್ದು ಸಕ್ರಿಫೈಸ್ ಇದೆಯಲ್ಲ, ತ್ಯಾಗಜೀವಿ, ಜೇನು ತ್ಯಾಗಜೀವಿ, ಅದು ಕಾರ್ಮಿಕ ನೊಣಗಳು ಏನು ಬರ್ತವೆ ಅವು ತನ್ನ ಗರ್ಭನೂ ಮುಳ್ಳು ಮಾಡಿಕೊಂಡು ಅವು ಪರಾಗ ಹೀರ್ಕೊಬರೋದು, ಜೇನು ಮಾಡೋದು, ಮಕರಂದ ಹೀರ್ಕೊಬರೋದು, ಜೇನು ಮಾಡೋದು. ರಾಣಿ ಜೇನು ಏನು ನಮಗೆ ಮೊಟ್ಟೆ ಇಡ್ತದೆ ಅದನ್ನು ಈ ಕಾರ್ಮಿಕ ಜೇನುಗಳು ಪೋಷಣೆ ಮಾಡ್ತವೆ. ರಾಣಿ ಜೇನಿಗೆ ಅವು ಕೊಡೋ ಒಂದು ಗೌರವ ಮರ್ಯಾದೆ, ಅದು ಕೊಡೋ ಪ್ರಾಮುಖ್ಯತೆ, ರಾಣಿ ಜೇನು ಎಲ್ಲನೂ ನಿಭಾಯಿಸೋದು, ಅದನ್ನು ನೋಡ್ತಾ ಹೋದರೆ ನಮ್ಮ ಪೊಲಿಟಿಕ್ಸು, ನಮ್ಮ ಜೀವನ ಶೈಲಿ, ಇದೆಲ್ಲ ನಾವು ಜೇನಿಂದ ಕಲಿಯುವಂಥ ತುಂಬ ವಿಚಾರಗಳಿದೆ. ಕೃಷಿಯನ್ನು ಆರಂಭ ಮಾಡಿದಂತಹ ಅಲ್ಪ ಅವಧಿಯಲ್ಲಿಯೇ ನಿಮ್ಮ ಸಾಧನೆಯನ್ನು ಗುರುತು ಮಾಡಿ ಪ್ರಶಸ್ತಿಯನ್ನು ಕೂಡ ಕೃಷಿ ಇಲಾಖೆಯವರು ನೀಡಿದ್ದಾರೆ. ಪ್ರಶಸ್ತಿ ಬಂದಾಗ ಏನನ್ನಿಸ್ತು, ಯಾವ ಉದ್ದೇಶಕ್ಕಾಗಿ ನಿಮಗೆ ಪ್ರಶಸ್ತಿ ಲಭಿಸ್ತು? ನನಗಿದು ಬಗ್ಗೆ ಆಲೋಚನೆ ಇರಲಿಲ್ಲ ಸರ್. ನಾನು ಜೋಳ ಬೆಳೆದೆ ಫಸ್ಟು. ಜೋಳ ಬೆಳೆದಾಗ ಜೋಳದಲ್ಲಿ ಐದೈದು ಮೇತೆ ಎಲ್ಲ ಹೊಡ್ತಿತ್ತು. ನಾನು ಆವಾಗ ಒಬ್ಬರು ಸುಮ್ಮನೆ ಹಿಂಗೆ ಅಡ್ವೈಸ್ ಮಾಡಿದ್ರು, ನೀನು ಜೋಳದ ತೊಗೊಂಡೋಗು ಪ್ರಶಸ್ತಿ ಸಿಗ್ಬೋದು ಅಂತ. ನಾನಾಗಿ ಸ್ವಪ್ನ ಮೇಡಮ್ ಹತ್ರ ಹೋದೆ. ಸ್ವಪ್ನ ಮೇಡಮ್ ಹತ್ರ ಹೋದಾಗ ಆ ಥರದ್ದು ಸಿಗಲ್ಲ, ನೀವು ಈ ಥರ ಎಲ್ಲ ಮಾಡ್ಕೊಳ್ಳಿ, ನಾಲ್ಕೈದು ಆಯಾಮಗಳನ್ನ ಮಾಡ್ಕೊಳ್ಳಿ, ನಿಮಗೆ ನಾಲೆಡ್ಜ್ ಇದೆ, ನಿಮ್ಮಂಥವ್ರು ಬೇಕು, ನಿಮ್ಮಂಥ ಎಜುಕೇಟೆಡು ಕೃಷಿಗೆ ಬಂದರೆ ನೀವು ಏನಾದ್ರು ಒಂದು ಮಾಡಿ ಬೇರೆಯವ್ರಿಗೂ ತೋರಿಸ್ಬೋದು ಅಂತ. ಹಾಗಾಗಿ ಅವ್ರ ಸಲಹೆ ಮೇರೆಗೆ ಸ್ವಲ್ಪ ಕುರಿ ಸಾಕಾಣಿಕೆ ಇದೆಲ್ಲ ನನ್ನ ಅನುಕೂಲಕ್ಕೂ ಅಥವಾ ಮತ್ತು ನನಗೆ ಆದಾಯಕ್ಕೆ ಮೂಲವಾಗಿ ನಾನು ಮಾಡ್ಕೊಳ್ತಾ ಹೋದೆ. ಆಗ ಅವ್ರ ಜೊತೆ ಒಡನಾಟ ಇದ್ದಿದ್ದ ಸಂದರ್ಭದಲ್ಲಿ ಅವರು ನನ್ನನ್ನು ಗುರುತಿಸಿದ್ರು. ಗುರುತಿಸ್ಬಿಟ್ಟು ಅವರೇ ಹೇಳಿದರು ನನಗೆ ಈ ಥರ ಪ್ರಶಸ್ತಿ ಇದೆ, ನೀವೊಂದು ಅಪ್ಲಿಕೇಶನ್ ಹಾಕಿ ಅಂತ. ನನಗೆ ಇದು ಬರುತ್ತೆ ಅಥವಾ ಸಿಗುತ್ತೆ ಅನ್ನೋ ಒಂದು ಆಲೋಚನೆ ಕೂಡ ಇರಲಿಲ್ಲ. ಯಾಕೆಂದರೆ ಇದೊಂಥರ ಈಗ ಸರ್ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಆಗಿರ್ಬೋದು, ಯಾವ್ದಾದ್ರು ಪ್ರಶಸ್ತಿ ಆಗಿರ್ಬೋದು, ಅದಕ್ಕೆ ನಾವು ಇಲ್ಲಿ ನಮ್ಮದು ಟೈಮ್ ಆಗಿರ್ಬೋದು ಅಥವಾ ನಮ್ಮ ದುಡ್ಡಾಗಿರ್ಬೋದು ಏನೋ ಏನು ವೆಚ್ಚ ಮಾಡ್ತೀವಿ. ಇಲ್ಲಿ ಕೃಷಿಕರು ಏನು ವೆಚ್ಚ ಮಾಡ್ದಂಗೆ ಏನು ಇದು ಮಾಡ ನಮಗೆ ನಾವು ಮಾಡ್ಕೊಂಡು ಹೋದರೆ ತನ್ನಿಂದ ತಾನೇ ಸಿಗೋ ಒಂದು ಪ್ರಶಸ್ತಿ ಇದು. ಹಾಗಾಗಿ ಅವರು ನನ್ನನ್ನು ಪರಿಗಣನೆ ತಗೊಂಡ್ರು. ಆತ್ಮ ಯೋಜನೆಯಿಂದ ತಾಲೂಕು ಮಟ್ಟದ ಪ್ರಶಸ್ತಿನೂ ಕೂಡ ಲಭಿಸ್ತು ನನಗೆ. ನನಗೆ ಪ್ರಶಸ್ತಿ ಆ ಸ್ಟೇಜ್ ಮೇಲೆ ಕೂತ್ಕೊಂಡಾಗ ನನಗೆ ಭಾವನೆ ಬಂದಿದ್ದು, ಹೌದಾ ಇಂಥದ್ದೊಂದು ವೇದಿಕೆ ನಮ್ಮ ಕೃಷಿನಲ್ಲೂ ಸಿಗುತ್ತಾ ಅಥವಾ ಇಂಥದ್ದೊಂದು ವೇದಿಕೆ ನಮ್ಮ ಸರ್ಕಾರ ಇದೆಯಾ ಅಂತ ನನಗೆ ಅವಾಗ ಅನ್ನಿಸ್ತು. ಅವಾಗ ಅನ್ನಿಸ್ತಿದ್ದು ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ನಾನು ಮಾಡಬೇಕು, ಇನ್ನೂ ಹೆಚ್ಚಿನ ಪ್ರಶಸ್ತಿ ತಗೋಬೇಕು ಅನ್ನೋದೊಂದು ಉತ್ಸಾಹ ಬಂದಿದೆ ನನಗೀಗ. ಒಟ್ಟಾರೆ ಕೃಷಿಯಿಂದ ಅನುಕೂಲಗಳನ್ನ ಮಾಡ್ಕೊಂಡಿದ್ದೀರಿ, ಬದುಕನ್ನು ಕೂಡ ಚೆನ್ನಾಗಿ ಕಟ್ಕೊಂಡಿದ್ದೀರಿ. ಹೌದು ಸರ್, ನಾನು ಮೊದಲೇ ಹೇಳ್ದಂಗೆ ಕೃಷಿ ಅಂದರೆ ಖುಷಿ, ಅದರಲ್ಲಿ ಎರಡನೇ ಮಾತಿಲ್ಲ. ನಾನೇನು ಬೆಂಗಳೂರಲ್ಲಿ ಒಬ್ಬ ಇಂಜಿನಿಯರ್ ಆಗಿ ಏನು ಸಂಪಾದನೆ ಮಾಡ್ತಿದ್ದೋ ಅದೇ ಸಂಪಾದನೆ ನಾನು ಇವತ್ತು ಮಾಡ್ತಾ ಇದ್ದೀನಿ. ಸುಮಾರು ನನಗೆ 82,000 ರೂಪಾಯಿ ಸಂಬಳ ಸಿಕ್ತಿತ್ತು. ಸುಮಾರು ಅದೆಲ್ಲ ಖರ್ಚು ವೆಚ್ಚ ಕಳೆದು ಒಂದು 6-7 ಲಕ್ಷ ಉಳಿತಾಯ ಇತ್ತು ಬೆಂಗಳೂರು ಜೀವನದಲ್ಲಿ. ನನಗಿಲ್ಲಿ ಮನೆ ಊಟ, ಸಮೃದ್ಧವಾದ ಆಮ್ಲಜನಕ ಇರೋ ಗಾಳಿ, ಮಾಲಿನ್ಯ ಇಲ್ಲದೆ ಇರೋದು, ಇದು ಸ್ನೇಹಿತರು, ಈಗೆಲ್ಲ ಸೇರಿಕೊಂಡು ನಾನು ತುಂಬ ನೆಮ್ಮದಿಯಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ನನಗೆ ಮೈಗ್ರೇನ್ ಸಮಸ್ಯೆ ಇತ್ತು, ಲ್ಯಾಪ್ಟಾಪ್ ನೋಡೋದ್ರಿಂದ, ಕಂಪ್ಯೂಟರ್ ನೋಡೋದ್ರಿಂದ ನನಗೆ ಮೈಗ್ರೇನ್ ಸಮಸ್ಯೆ ಬರ್ತಿತ್ತು. ಈಗ ಆ ಸಮಸ್ಯೆನೂ ಇಲ್ಲ. ಈಗ ಕೃಷಿಯಿಂದ ನಾನು ಏನು ಸಂಪಾದನೆ ಅದೇ ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಾನು ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡಬೇಕು, ನಾಟಿ ಕೋಳಿ ಮಾಡಬೇಕು, ಮತ್ತು ರೇಷ್ಮೆ ಮಾಡಬೇಕು. ನಮ್ಮ ಸ್ನೇಹಿತರು ಮಂಜೇಗೌಡರು ತುಂಬ ಹೇಳ್ತಾರೆ ರೇಷ್ಮೆ ಮಾಡಿ ಅಂತ, ಮಾಡಬೇಕು. ಅದಕ್ಕೆ ನಾನು ಆಳುಗಳನ್ನ ಹುಡುಕ್ತಾ ಇದ್ದೀನಿ, ಆಳುಗಳು ಸಿಕ್ಕ ತಕ್ಷಣ ಅದನ್ನು ಮಾಡಬೇಕು. ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಿ ನಾನೊಬ್ಬ ಮಾಡೋದ್ರಿಂದ, ಈಗ ತರಗೋ ನಿರ್ವಹಣೆ ನಾನೊಬ್ಬ ಮಾಡ್ತಿರೋದ್ರಿಂದ ಸುಮಾರು 5-6 ಜನ ಅವರು ಅದನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಜೊತೆಗೆ ಕೃಷಿ ಇಲಾಖೆಯಿಂದ ಮತ್ತೆ ನಮ್ಮ ಸುಗರ್ ಇದ್ರ ಕಡೆಯಿಂದ, KVK ಕಡೆಯಿಂದ ಏನಾದ್ರು ಕಾರ್ಯಕ್ರಮಗಳು ನಡಿಬೇಕಾದ್ರೂ ನಾನು ಸಂಪನ್ಮೂಲ ವ್ಯಕ್ತಿಯಾಗೂ ನಾನು ಕಾರ್ಯನಿರ್ವಹಿಸ್ತೀನಿ. ವಾಟ್ಸಪ್ ಗ್ರೂಪ್ ಮಾಡಿ ನನಗೇನು ತಿಳಿತದೆ, ನಾನೇನು ನೋಡ್ತೀನಿ ಅದನ್ನು ಶೇರ್ ಮಾಡ್ತೀನಿ, 4 ಜನಕ್ಕೆ ತಿಳ್ಕೊಳಂಗಾಗುತ್ತೆ, ಸ್ಟೇಟಸ್ಗೆ ಹಾಕ್ತೀನಿ. ಇದೊಂದು ಸಮಾಜಮುಖಿಯಾಗಿ ನಾನೊಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಕೃಷಿ ಅಂದರೆ ಖುಷಿ, ಅದು ಆದಾಯದ ಮೂಲನೂ ಹೌದು, ಆರೋಗ್ಯದ ಮೂಲನೂ ಹೌದು, ಆಯಸ್ಸಿನ ಮೂಲನೂ ಹೌದು. ಭಗವನ್ ಅವರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದ್ರೆ ಹೇಗೆ ನಮ್ಮ ಕೇಳುಗರು ಸಂಪರ್ಕ ಮಾಡ್ತಕ್ಕಂಥದ್ದು? ನಂದು ಮೊಬೈಲ್ ಸಂಖ್ಯೆ ಇದೆ ಹೇಳ್ತೀನಿ, 9241213937. ಮತ್ತೆ ಫೇಸ್ಬುಕ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಇನ್ನು ಮೇಲ್ ಐ ಡಿ ಇದೆ, bhagwangowdru@gmail.com. ಈ ಥರ ಇದು ಮಾಡ್ಕೋಬೋದು, ನನ್ನನ್ನು ನೇರವಾಗಿ ಸಂಪರ್ಕ ಮಾಡ್ಬೋದು, ಸೋಷಿಯಲ್ ಮೀಡಿಯಾ ಕಡೆಯಿಂದ ಸಂಪರ್ಕ ಮಾಡ್ಬೋದು. ಮತ್ತೊಂದ್ಸಲ ಮೊಬೈಲ್ ಸಂಖ್ಯೆ ಹೇಳ್ತೀನಿ, 9241213937. ಕೃಷಿ ಇಲಾಖೆ ಭೇಟಿ ಮಾಡಿದ್ರು ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಗುರುತಿಸ್ಕೋದಿನಿ. ಎಷ್ಟೋ ಜನ ಅರಕಲುಗೂಡು ಕಡೆಯಿಂದ ಕವಿತಾ ಮೇಡಮ್ ಅಂತ ಒಬ್ರು ನಮ್ಮೂರಿಗೆ ಬಂದು ಒಂದು ದಿನದ ಹೊರಾಂಗಣ ತರಬೇತಿ ಅಂತ ನಿರ್ವಹಿಸಿ ಅಲ್ಲಿಂದನೂ ನನಗೆ ರೈತರನ್ನು ಕಳಿಸ್ಕೊಡ್ತಾರೆ, ಕಬ್ಬನ್ನ ಈ ಥರ ಬೆಳಿಬೇಕು ಅಂತ ಎಲ್ಲ ಹೇಳ್ಕೊಂಡು. ಇನ್ನು ಹಾಸನಕ್ಕೆ ಹೋದರೆ KVKಯಲ್ಲಿ ಡಾಕ್ಟರ್ ನಾಗರಾಜ್ ಅಂತಿದ್ದಾರೆ, ರಾಜೇಗೌಡರು, ಅವ್ರ ಹತ್ರನೂ ಒಂದಿಷ್ಟು ಮೇವುಗಳಿದ್ದಾವೆ. ನಾನು ಮೇವುಗಳನ್ನ ಕೇಳಿದಾಗ ತೊಗೊಂಡೋಗಿ ಧಾರಾಳೋಗಿ ಅಂತ ಹೇಳಿದ್ದಾರೆ. ಅವ್ರ ಹತ್ರ ಹೋಗಿ ಇನ್ನೊಂದಿಷ್ಟು ಮೇವು ತಂದು ಎಷ್ಟು ಥರದ ಮೇವಿದೆ ಅಷ್ಟು ಥರದ ಮೇವನ್ನು ನಾನು ಮಾಡ್ಕೊಂಡು ಹೋಗ್ಬೇಕು. ಮತ್ತು ಸ್ಥಳೀಯದಲ್ಲೇ ಒಂದಿಷ್ಟು ಮೇವುಗಳಿದ್ದಾವೆ, ಅವನ್ನು ನಾನು ಮಾಡಿಕೊಂಡು ನನ್ನ ಟಾರ್ಗೆಟ್ ಇದೆ, ಒಂದು 100 ಥರದ ಮೇವನ್ನು ನಾನು ಬೆಳಿಬೇಕು ಅಂತ. ಅದೊಂದು ನನ್ನ ಸ್ವಂತ ಸಾಧನೆಗೆ ಖುಷಿ ಪಡೋ ಒಂದು ವಿಚಾರ. ಒಳ್ಳೆಯದು ಭಗವಾನ್ ಅವರೇ, ಪೇಟೆ ಪಟ್ಟಣದಲ್ಲಿ ಇದ್ರೂ ಕೂಡ ಅಲ್ಲಿಯ ಜೀವನ ಸಾಕು, ಕೃಷಿಯಲ್ಲಿ ಒಂದಷ್ಟು ಖುಷಿ ಇದೆ, ಅದನ್ನು ಹುಡುಕೋಣ ಅನ್ನುವಂತ ಉದ್ದೇಶದಿಂದ ಬಂದು ಕೃಷಿಯಲ್ಲಿ ಯಶಸ್ವಿಯನ್ನು ಕೂಡ ತಾವು ಸಂಪಾದನೆಯನ್ನ ಮಾಡಿದ್ದೀರಿ. ಕೃಷಿಯಲ್ಲಿಂದಲೂ ಕೂಡ ಒಳ್ಳೆಯ ಬದುಕನ್ನ ಕಟ್ಟಿಕೊಳ್ಳಬಹುದು. ಕೃಷಿ ಕೇವಲ ಆದಾಯದ ಮೂಲ ಅಲ್ಲ, ಆರೋಗ್ಯದ ಮೂಲವೂ ಹೌದು, ಆಯಸ್ಸಿನ ಮೂಲವೂ ಹೌದು, ಮತ್ತು ನಮ್ಮ ಮಾನಸಿಕ ಸ್ವಾಸ್ಥ್ಯದ ಮೂಲವೂ ಕೂಡ ಹೌದು ಅನ್ನುವಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಒಂದು ಸರ್ವಜ್ಞನದೊಂದು ಮಾತು ನನಗೆ ನೆನಪಾಗುತ್ತೆ, ಅನ್ನದಾನಗಳಿಂತ ಮುನ್ನದಾನಗಳಿಲ್ಲ, ಅನ್ನಕ್ಕೆ ಮಿಗಿಲು ಇನ್ನಿಲ್ಲ, ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ. ಅನ್ನನೇ ಪ್ರತಿಯೊಂದಕ್ಕೂ ಮುಖ್ಯ ಆಗಿರ್ಬೇಕಾದ್ರೆ ಅನ್ನ ಬೆಳೀತೋ ರೈತ ಅಷ್ಟೇ ಮುಖ್ಯ ಆಗಿರ್ತಾನೆ. ಹಾಗಾಗಿ ಅದು ನನಗೆ ಒಂದು ಸಾರ್ಥಕತೆ ಕೊಡ್ತಾ ಇದೆ. ನಾನು ಜೀವನದ ಬೆನ್ನೇರಿ ದೇಶ ವಿದೇಶ ಎಲ್ಲ ಸುತ್ತೆ ಕೃಷಿ ಮಾಡ್ತಾ ಇದ್ದೀನಿ. ನಂದೊಂದು ಜೀವನ ಒಂಥರ ಪರಿಪೂರ್ಣವಾದ ಜೀವನ ಅನ್ನೋದೊಂದು ನನಗೆ ತುಂಬಾ ಸಂತೋಷ ಕೊಡ್ತಾ ಇದೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೆ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಕಬ್ಬಿನ ಬೇಸಾಯ ಹಾಗೂ ಕಳೆ ನಿರ್ವಹಣೆ ಈ ಕುರಿತಂತೆ ಹೊಳೆ ನರಸೀಪುರ ತಾಲೂಕು ಉಲಿವಾಲ ಗ್ರಾಮದ ಪ್ರಗತಿಪರ ಕೃಷಿಕ ಭಗವಾನ್ ಯೋಗ ನರಸಿಂಹ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗವನ್ನ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿರಂಗ ಕಿಸಾನ್ ವಾಣಿ ಪ್ರಸಾರವಾಯಿತು. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಹಾಸನ ಎಫ್ಎಂ. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಮಂಜುಳಾ ಗುರುರಾಜ್ ಅವರ ಮಧುರ ಕಂಠಗಳಲ್ಲಿ ಮೂಡಿಬಂದಿರುವ ಶ್ರುತಿ ಚಿತ್ರದ ಗೀತೆಯನ್ನ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಎಸ್ ಎ ರಾಜ್ಕುಮಾರ್, ಸಾಹಿತ್ಯ ಆರ್ಎನ್ ಜಯಗೋಪಾಲ್ ಅವರದು. ಹಾಡಿವೆ ಹೃದಯದಲ್ಲಿ